ಸಂಜಾಯತೆ ಕಾಮಃ ವಿಜಾಯತೆ ಶಕ್ಯಂ ಜೇತುಂ ಮನೋರಾಜ್ಯಂ ಮನೋರಾಜ್ಯವನ್ನ ಗೆದ್ದುಕೊಳ್ಳುವುದು ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ? ಸವಿಕಲ್ಪ ಸಮಾಧಿಯ ಮೂಲಕವಾಗಿ, ಆನಂತರ ನಿರ್ವಿಕಲ್ಪ ಸಮಾಧಿಯ ಮೂಲಕವಾಗಿ ಮನೋರಾಜ್ಯವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಸವಿಕಲ್ಪ ಸಮಾಧಿ ಅಂದ್ರೇನು? ವಿಕಲ್ಪ. ವಿಕಲ್ಪ ಅಂದ್ರೇನು? ವೃತ್ತಿ. ಎಲ್ಲ ವಿಕಲ್ಪಗಳನ್ನೂ ಕೂಡ ವೃತ್ತಿಗೆ ನಾವು ಸಮರೈಸ್ ಮಾಡ್ತೇವೆ. ನಿರ್ವಿಕಲ್ಪ ಅಂದ್ರೇನು? ವೃತ್ತಿಗಳು ಇಲ್ಲ. ವೃತ್ತಿ ಇದೆ ಅಂದ್ರೇನು? ವೃತ್ತಿ ವೃತ್ತಿ ಓಂ ನಮ ಶಿವಾಯ ವೃತ್ತಿ ಓಂ ನಮ ಶಿವಾಯ ವೃತ್ತಿ. ಸ ವಿಕಲ್ಪ ಅಂದ್ರೆ ವಿಕಲ್ಪ ಸಹಿತ. ವಿಕಲ್ಪ ಸಹಿತವಾಗಿರ್ಬೇಕಾದ್ರೆ ಒಂದು ವೃತ್ತಿ ಇಲ್ಲದಷ್ಟು ವಿಕಲ್ಪ ಇದೆ ಅಂತ ಹೇಳಿಕ್ಕಾಗೋದಿಲ್ಲ. ಎಂಥದೇ ಇರ್ಬೋದು, ಒಳ್ಳೆಯದು ಕೆಟ್ಟದು ಇದೆಯೇ ಇಲ್ಲ. ನಾವು ಈ ಮನಸ್ಸನ್ನು ಸಾತ್ವಿಕವಾಗಿ ತಯಾರಿ ಮಾಡಬೇಕು ಅಂತ ಎಲ್ಲ ವೃತ್ತಿಗಳ ಬದಲಿಗೆ ಒಂದು ಒಂದು ಆಧ್ಯಾತ್ಮಿಕ ವೃತ್ತಿಯನ್ನು ಕೊಡ್ತೀವಿ. ಆ ಕೆಲಸ ಈ ಕೆಲಸ ಮಾಡಬೇಡಪ್ಪ, ಮಾಡದೇ ಇರುವಂದ್ರೆ ನೀವು ಕೇಳೋದಿಲ್ಲ, ನಿನಗೇನಾದರೂ ಮಾಡಲೇಬೇಕಾಗಿದೆ, ಹಾಗೆ ಈ ಕೆಲಸ ಮಾಡುವಂತ ನಾವು ಏನು ಮಾಡ್ತೀವಿ, ಎಲ್ಲ ಕೆಲಸ ಬಿಡಿಸಿ ಈ ಕೆಲಸ ಕೊಡ್ತೀವಿ. ಯಾರಿಗೆ ಕೊಟ್ಟ ಕೆಲಸ ಇದು? ಮನಸ್ಸಿಗೆ ಕೊಟ್ಟ ಕೆಲಸ. ಎಲ್ಲ ಪ್ರಯತ್ನ ಬರ್ಬೋದು. ಜನ ಏನು ತಿಳ್ಕೊಂಡರೆ ಅದು ಒಂದು ಸಲ ಜಪ ತಗೊಂಡ್ಬಿಟ್ರೆ ಅದು ಆಟೋಮೆಟಿಕ್ ನಡೀತದಂತ. ತಪ್ಪು. ಎವ್ರಿ ಆಕ್ಷನ್ ಶುಡ್ ಬಿ ಡೆಲಿಬ್ರೇಟ್ ವಿತ್ ಮೈಂಡ್ ಎಸ್ಪೆಷಲಿ. ರಾಕ್ಷಸ ಹಾಗೆ ಒಂದು ಮಗು ಕೂಡ. ನಿಮ್ ಮಗು ಅಂತ ಟ್ರೀಟ್ ಮಾಡಿದ್ರೆ ಅದು ಮಗು ಹಾಗಿರ್ತದೆ, ಇನ್ನೋಸೆಂಟ್ ಆಗಿರ್ತದೆ. ರಾಕ್ಷಸ ಅಂತ ಟ್ರೀಟ್ ಮಾಡಿದ್ರೆ ರಾಕ್ಷಸ. ಬೇರೆ ಕೆಲಸ ಬೇಡ, ಈ ಕೆಲಸ ಮಾಡಷ್ಟೇ. ಓಂ ಸವಿಕಲ್ಪ ಓಂ ಸವಿಕಲ್ಪ ಓಂ ಓಂ ಓಂ ಓಂ ಓಂ. ನಿರ್ವಿಕಲ್ಪ ಹೇಗೆ ಮಾಡೋದು? ಏನು ಪ್ರಾಬ್ಲಮ್ ಇಲ್ಲ, ಸವಿಕಲ್ಪ ನಿಲ್ಲಿಸ್ಬಿಟ್ಟು ತಾನೇ ನಿರ್ವಿಕಲ್ಪ ಅವಂತಾನೆ. ನಿರ್ವಿಕಲ್ಪಕ್ಕೊಂದು ಹೇಳ್ಕೊಡ್ರಿ. ಈಗ ನಿರ್ವಿಕಲ್ಪಕ್ಕೊಂದು ಹೇಳ್ಕೊಟ್ರೆ ಸವಿಕಲ್ಪ ಅಂತ ನಿರ್ವಿಕಲ್ಪ ಸವಿಕಲ್ಪ. ಪ್ರಾರಂಭದಲ್ಲಿ ಒಂದು ಆಲಂಬನ ಬೇಕು ಆ ಮನಸ್ಸಿಗೆ, ಒಂದು ಏನೋ ಒಂದು ಚಟ. ಈ ನಮ್ಮ ಮಕ್ಕಳು ಸ್ಕೂಲ್ನಲ್ಲಿ ಬರಿ ಮಜಾ ಇರ್ತದೆ. ಏ ಮಕ್ಕಳು ಯಾವ ಅಪಾಯಗಳು ತಂದ್ಕೋಬಾರ್ದು ಅಂತ ಕ್ಲಾಸ್ ಟೀಚರು ಅಥವಾ ಮಾತಾಡ್ತಿದ್ದರು ಹೇಳಿರ್ತಾರೆ. ಏನಂತ ಹೇಳ್ತಾರೆ, ಜೊತೆಗೆ ಯಾರನ್ನ ಕರ್ಕೊಂಡ್ಬೇಕು, ಎಲ್ಲೇ ಹೋಗಿ ಜೊತೆಗೆ ಯಾರನ್ನ ಕರ್ಕೊಂಡ್ಬೇಕು. ಏನು ಮಾಡ್ತಾವೆ ಅಂತಂದರೆ, ಎಲ್ಲೇ ಹೋಗಿ ಜೊತೆಗೆ ಕರ್ಕೊಂಡು ಬರ್ತಡೆ ಬರ್ತದೆ. ಬರ್ತಡೆ ಅಂದ್ಕೂ ಏನು ಮಾಡ್ತಾರೆ, ಚಾಕ್ಲೇಟ್ ಎಲ್ಲರೂ ಕಳಿಸ್ತಾರೆ ಸ್ಕೂಲ್ನವ್ರಿಗೆ. ಎಷ್ಟು ಮಕ್ಕಳು ಅಷ್ಟು ಮಕ್ಕಳು ಚಾಕ್ಲೇಟ್ ಚಾಕ್ಲೇಟ್ ಈಗ ಜೊತೆಗೆ ಹೋಗಿ ಕರ್ಕೊಂಡ್ಬೇಕು. ಆ ಜೊತೆಗೆ ಬರೋ ಒಂದು ಕೇಳಬೇಕು, ಹೆಂಗ್ ಬರ್ತಾನ ಹೆಂಗ್ ಬರ್ತಾನೆ, ನಾ ಇಲ್ಲದೆ ಇದ್ರೆ ಇವ್ನು ಹೆಂಗ್ ಬರ್ತಾ. ಅವ್ರು ಬರೋ ಆಕ್ಷನ್ ನೋಡ್ಬೇಕು, ಎಂತ ಫುಲ್ ಅವ್ರು ಹಿಂಗಿದ್ದಾನೆ. ಕೊಡ್ತಾರೆ, ಕೊಟ್ರ ನೀ ಕೊಡ್ತಿ, ನಾ ಕೊಡ್ಲಿಲ್ಲ. ಈ ಮನಸ್ಸು ಹಾಗೆ, ಇದಕ್ಕೊಂದು ಏನು ಒಂದು ಆಲಂಬನ ಬೇಕು. ಅದಕ್ಕೆ ಅದು ಏನೇನು ನಾನು ಕೊಡದೆ ಹೋದರೆ ಅದಕ್ಕೆ ಸಾವಿರಾರು ಆಲಂಬನಗಳಿವೆ. ಅದು ಪಕೋಡ ಅಂತ ಹೋಗ್ತದೆ, ಪಾನಿಪುರಿ ಅಂತ ಹೋಗ್ತದೆ, ಅದು ಚಿಕ್ಕಪ್ಪ ಅಂತ ಹೋಗ್ತದೆ, ದೊಡ್ಡಪ್ಪ ಅಂತ ಹೋಗ್ತದೆ, ಎಲ್ಲೋ ಹೋಗ್ತದೆ, ಮಿತ್ರ ಶತ್ರು ಬಂದ ಎರಡು ಎಲ್ಲ ಕಡೆಗೆ ಹೋಗ್ತದೆ. ಅಯ್ಯೋ ಅಲ್ಲಿ ಇಲ್ಲಿ ಹೋಗ್ಬೇಡಪ್ಪ, ಓಂ ನಮ ಶಿವಾಯ, ನಿಂಗೆ ಕೆಲಸ ಬೇಕಾದಲ್ಲೋ ಕೆಲಸ ಕೊಡ್ತೀನಿ, ಓಂ ನಮ ಶಿವಾಯ, ಓಂ ನಮ ಶಿವ. ಇದು ಸವಿಕಲ್ಪ. ಈ ಪ್ರಕಾರ ಸವಿಕಲ್ಪದಲ್ಲಿ ನಮಗೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸು, ಸಂದೇಹ ಇತ್ಯಾದಿಯಿಂದ ರಹಿತವಾದಂತಹ ಸ್ಪಷ್ಟವಾದಂತಹ ತಿಳುವಳಿಕೆ ಸಾಧಿಸಿ ಸಾಧಿಸಿದ ನಂತರ ಅದು ನಿರ್ವಿಕಲ್ಪಕ್ಕೆ ತೊಡಗುತ್ತದೆ. ಹೇಗೆ ತೊಡಗುತ್ತದೆ? ಆ ವೃತ್ತಿ, ಮೊದಲನೇ ವೃತ್ತಿ ಮುಗಿದೋಯ್ತು, ಎರಡನೇ ವೃತ್ತಿ ಇನ್ನು ಕೊಟ್ಟಿಲ್ಲ. ಮೊದಲನೇ ವೃತ್ತಿ ಮುಗಿದೋಯ್ತು, ಶಾಂತ ಆಗ್ಬಿಟ್ಟು, ಎರಡನೇ ವೃತ್ತಿ ಕೊಟ್ಟಿಲ್ಲ. ಕಿಮಸ್ತಿತ್ತು ಹತ್ರ ಶಬ್ದ ನಿಶಬ್ದ ಎಚ್ಚಂದದ ನೋಡ. ಇಲ್ಲಿ ಯಾವುದು ಮನೋರಾಜ್ಯ ಇಲ್ಲ, ಮನಸ್ಸಿನ ರಾಜ್ಯ ವಿಕಲ್ಪ ಇರುವ ತನಕ. ಇಷ್ಟು ಆಕರ್ಷಣೀಯವಾಗಿರ್ತದೆ ಆ ಶಾಂತ ಸ್ಥಿತಿ, ಆ ಸೈಲೆನ್ಸ್ ಅನ್ನ, ಅದನ್ನ ಬೆಳೆದಿಕ್ಕೆ ಬಿಟ್ಬಿಟ್ಟು ನೀವು ಹಂಗೆ ಇರೋಣ ಅನಿಸ್ತದೆ. ಇನ್ನೇನು ಬೇಡಪ್ಪ, ಏನು ಆನಂದಪ್ಪ, ಇಂಥ ಸುಖ. ಅದರಲ್ಲಿ ಡಿಪೆಂಡೆಂಟ್ ಸುಖ, ಮನೋ ಆಧಾರಿತ ಶಾಂತ ಮನಸ್ಸು, ಶಾಂತ ಅಂತಃಕರಣ, ಶಾಂತ ಅಂತಃಕರಣ. ಮೊದಲು ವೃತ್ತಿ ಸಹಿತವಾದ ಅಂತಃಕರಣ, ಈಗ ಶಾಂತ. ಆದ್ರೆ ಮರಿಬೇಡಿ, ಆ ಶಾಂತ ಅಂತಃಕರಣ ನನ್ನ ಎಚ್ಚರದಲ್ಲಿದೆ. ಈಗ ನೀವು ವಿಚಾರ ಮಾಡಿ ಹೇಳಿ, ಶಾಂತ ಇದೆ ಅಂತ ನಾ ಎಚ್ಚರಿದ್ದೇನೆ, ಇನ್ನ ಎಚ್ಚರಿದೆ ಅಂತ ಶಾಂತಿ ಗೊತ್ತಾಯ್ತು. ವಾ ಅಲ್ಲ, ಎಚ್ಚರ ನಾನು ಮೊದಲು, ಇನ್ನ ಶಾಂತತೆ ಅಂತಃಕರಣ ಇದೆಯಲ್ಲ ಅದು ಮೊದಲು. ಇದು ಎಷ್ಟು ಮೊದಲು, ಎಷ್ಟು ಮೊದಲು, ಇದು ಯಾವಾಗಲೂ ಮೊದಲು. ಅರ್ಥ ಏನು? ಇದಕ್ಕೆ ಪ್ರಾರಂಭ, ಪ್ರಾರಂಭರಹಿತವಾಗಿ ಇದೇನಿ, ಎಚ್ಚರವಾಗಿದ್ದೇನಿ, ಆದ್ದರಿಂದ ಪ್ರಾರಂಭರಹಿತವಾದ ಇದೇನಿ ಅನ್ನೋದು ಸತ್, ಎಚ್ಚರವಾಗಿದೆ ಅನ್ನೋದು ಚಿತ್, ಇದಕ್ಕೆ ಕೊನೆ ಇಲ್ಲ ಅನ್ನೋದು ಅನಂತ, ಆದ್ದರಿಂದ ಆನಂದ, ಆದ್ದರಿಂದ ನಾನು ಯಾರು, ಜೋರಾಗಿರು, ಕೇವಲ ಸಚ್ಚಿದಾನಂದ. ಏನು ಗೊತ್ತಾಯ್ತಾ ಸ್ವಾಮಿ? ಅನುಭವ ಆಯ್ತು ಸ್ವಾಮಿ, ಇದು ಅನುಭವ ಅಲ್ಲ, ಇದು ತಂದುಕೊಂಡದ್ದಲ್ಲ, ಇದು ಕರ್ಕೊಂಬುದಲ್ಲ, ಇದು ಇದ್ದು ಹೋಗೋದಲ್ಲ, ಹೋಗಿ ತರೋದಲ್ಲ, ತಾನೇ ತಾನಾಗಿರುವ ಸತ್ಯ. ಈಗ ಯಾವ ಮನೋರಾಜ್ಯ ಇದೆ? ಯಾವ ಮನೋರಾಜ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಸುಸಂಪಾದ ಕ್ರಮ, ಅಥವಾ ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಬಂದು ನಿರ್ವಿಕಲ್ಪದಿಂದ ಜೀವನ್ಮುಕ್ತ ಸ್ಥಿತಿಯಲ್ಲಿ. 62 ಬುದ್ಧ ತತ್ವೇನ ಧೀ ದೋಷ ಶೂನ್ಯೇನ ಏಕಾಂತ ವಾಸಿನ ಏಕಂ ಪ್ರಣವ ಮುಚ್ಚಾರ್ಯ ರಾಜ್ಯಂ ವಿಜೇಯತೆ. ಬುದ್ಧ ತತ್ವೇನ ಧೀ ದೋಷ ಶೂನ್ಯೇನ ಏಕಾಂತ ವಾಸಿನ ಏಕಂ ಪ್ರಣವ ಮುಚ್ಚಾರ್ಯ ಮನೋ ರಾಜ್ಯಂ ವಿಜೀಯತೆ. ಮೇಲೆ ಹೇಳಿದಂತಹ ಯೋಗಾಭ್ಯಾಸ, ಧ್ಯಾನ ಯೋಗ, ಟೈಮ ಸಿಗೋದು ಸ್ವಾಮೀಜಿ, ಇದೊಂದು ದೊಡ್ಡ ಆಭಾಸ ನೋಡ್ರಿ. ಎಷ್ಟು ವಿಷಯ ಆಗಿದೆ, ನಮ್ಮ 24 ಗಂಟೆ ಜನ್ಮಿಸಿದಿಂದ ಇವತ್ತಿನವರೆಗೂ ಕೂಡ 24 ಗಂಟೆ ಸಹಿತವಾಗಿ ನಾವು ಎಷ್ಟೆಲ್ಲ ಕಾರ್ಯಗಳಲ್ಲಿ ತೊಡಗ್ತೀವಿ. ಬ್ರೇಕ್ಫಾಸ್ಟ್, ತಿಂಡಿ, ಮಾರ್ನಿಂಗ್ 5:30 ಟೀ, ವಾಕಿಂಗ್, ಎಷ್ಟು ಕಾರ್ಯಗಳಲ್ಲಿ ತೊಡಗ್ತೀವಿ. ಅಂದ್ರೆ ಏನಿದ್ರರ್ಥ, ವಾಕಿಂಗ್ ಜೊತೆ ನಂಗೆ ಟೈಮ್ ಇದೆ, ಟೀ ಜೊತೆ ಟೈಮ್ ಇದೆ, ಕಾಫಿ ಜೊತೆ ಟೈಮ್ ಇದೆ, ಅರ್ಟೆ ಜೊತೆ ಟೈಮ್ ಇದೆ, ಪೇಪರ್ ಓದಲಿಕ್ಕೆ ಟೈಮ್ ಇದೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇದೆ, ಸ್ನಾನ ಮಾಡಲಿಕ್ಕೆ ಟೈಮ್ ಇದೆ, ಹಲ್ಲು ಉಜ್ಕೊಳ್ಳೋಕೆ ಟೈಮ್ ಇದೆ, ಫ್ರೆಂಡ್ ಮನೆಗೆ ಹೋಗ್ಲಿಕ್ಕೆ ಟೈಮ್ ಇದೆ, ನೌಕರಿ ಹೋಗ್ಲಿಕ್ಕೆ ಟೈಮ್ ಇದೆ, ಸಂಬಳ ಮಾಡಲಿಕ್ಕೆ ಟೈಮ್ ಇದೆ, ಆದಾಯ ಮಾಡ್ಕೊಳ್ಳಿಕ್ಕೆ ಟೈಮ್ ಇದೆ, ವಿಚಾರ ಮಾಡಲಿಕ್ಕೆ ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಇದೆ. ಯಾರಿಗೆ? ನನಗೆ. ನನ್ನ ಜೊತೆ ಇರ್ಲಿಕ್ಕೆ ನಂಗೆ ಟೈಮ್ ಇದೆಯಾ? ಆಭಾಸ ನನ್ನ ಜೊತೆ ನಾನಿರ್ಬೇಕು, ಇದಕ್ಕೆ ಧ್ಯಾನ ಅಂತ ಕರೀತೀವಿ. ಎಲ್ಲದಕ್ಕೆ ಜೊತೆ ನನ್ನ ಟೈಮ್ ಇದೆ, ನನ್ನ ಜೊತೆನೆ ಇರ್ಲಿಕ್ಕೆ ನನ್ನ ಟೈಮ್ ಇಲ್ಲ, ಎಂತ ಆಭಾಸ ಇಲ್ಲಿ ಹೇಳ್ತಾರೆ. ಈ ಧ್ಯಾನ ಯೋಗ ಅಭ್ಯಾಸವು ಕೂಡ ನಿನಗೆ ಬಂದೋಡೆ ಭಾರಿ ಕಷ್ಟ ಆಗ್ತದೆ ಅಂತ ಅಂದಿದ್ದಾದ್ರೆ ಚಿಂತೆ ಇಲ್ಲ. ಏನ್ ಮಾಡ್ಬೇಕು? ಕೂತ್ಕೊಂಡು ಉಪನಿಷ ಶ್ರವಣ ಮಾಡು. ಬ್ರಹ್ಮ ಆತ್ಮ ಐಕ್ಯ ಸ್ವರೂಪ, ಏಕಾಂತ ವಾಸಿನ. ನೀನು ಕುಳಿತುಕೊಂಡು ಇದನ್ನ ಸಾಧಿಸು. ಹಾಗೆ ಸಾಧಿಸುವ ಪೂರ್ವದಲ್ಲಿ ಮೊದಲು ಕಾಮಕ್ರೋಧಾದಿಗಳನ್ನ ನೀನು ಶಾಂತಗೊಳಿಸಿಕೊ. ಆನಂತರ ಏಕಾಂತ ವಾಸಿನ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಧ್ಯಾನಕ್ಕೆ ಅಂತ ಒಂದು ಆಸನ ನೀವು ಸ್ಥಾನ ನಿರ್ಸಿದ್ಧ ಮಾಡಿದ್ದಾದ್ರೆ ಅದು ಏಕಾಂತವಾಸ. ಅಲ್ಲಿ ಬೇರೆ ಇನ್ನು ಏನೂ ವ್ಯವಹಾರ ಮಾಡ್ತಕ್ಕಂಥದ್ದು ಒಂದು ಸ್ಥಾನ. ಅದು ಭಾರಿ ಮೇಲೂ ಇರಬಾರ್ದು, ಭಾರಿ ಕೆಳಗೂ ಇರಬಾರ್ದು. ಒಂದು ಮೃದುವಾದ ಬಟ್ಟೆ, ಅಲ್ಲಿ ಸುಲಭವಾದ ಆಸನ. ಅಂದ್ರೆ ಯಾವ ಸ್ಥಿತಿಯಲ್ಲಿ ನಿಮ್ಮ ಶರೀರವನ್ನು ನೀವು ಕೂಡಿಸ್ತೀರೋ ಅದಕ್ಕೆ ಆಸನ ಅಂತ ಕರೀತೀವಿ. ಯಾವ ಸ್ಥಿತಿಯಲ್ಲಿ ಕೂಡಿಸ್ತೀವಿ? ಪದ್ಮಾಸನ, ಸುಖಾಸನ, ಚಕ್ರಾಸನ, ವಜ್ರಾಸನ. ಬೆಸ್ಟ್ ಅಂತಂದ್ರೆ ಸುಖಾಸನ, ಅದಕ್ಕೆ ಅದಕ್ಕೆ ಸುಖಾಸನ ಅಂತ. ಕಂಪ್ಲೇಂಟ್ ಬೇಡ. ಇನ್ನು ಯೋಗಿಗಳವ್ರಿಗೆ ಇನ್ನು ಏನೇನೇನನ್ನೋ ಸಾಧಿಸ್ಬೇಕಾಗಿರ್ತದೆ. ಆ ನಾಡಿ ತಂದು ಇಲ್ಲಿ ನಿಲ್ಲಿಸೋದು, ಈ ನಾಡಿ ವೈದಲ್ಲಿ ನಿಲ್ಲಿಸೋದು, ಅದಕ್ಕೆ ಇದಕ್ಕೂ ತಡಕೆ ಹಾಕೋದು, ಏನೆಲ್ಲ ಇರ್ತಾವೆ ಅವರು. ಅದನ್ನು ಪದ್ಮಾಸನ ಇತ್ಯಾದಿಗಳನ್ನ ಹಾಕ್ಕೊಂಡು ನೋಡ್ರಿ ಎಷ್ಟು ಮಜಾ ಅಂತಂದ್ರೆ, ನೀವು ಆಸನದಲ್ಲಿ ಕೂತ್ಕೊಂಡು ಹಿಂಗೆ ಹಿಂಗೆ ಮಾಡ್ತಾ ಇರೋದ್ರಿಂದ ಧ್ಯಾನ ಮಾಡ್ತಾ ಇರ್ತೀರಿ. ಅದ್ರ ಮೇಲೆ ಮಂಡಿ ಮೇಲೆ, ಮಂಡಿ ಮೇಲೆ ನಾವು ಧ್ಯಾನ ಮಾಡೋದಕ್ಕಿಂತ ಸುಲಭವಾದ ಆಸನದಲ್ಲಿ ಕೂತ್ಕೊಂಡು. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಸ್ವಾಮೀಜಿ, ನಾವು ಕೆಳಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಚೇರ್ಮನ್ ಆರಾಮಾಗಿ ಕೂತ್ಕೊಂಡು ಅಟ್ ಲೀಸ್ಟ್ ಅಲ್ಲಿ ಕೂತ್ಕೊಂಡಾಗ ನಿಮ್ಮ ಮಂಡಿ ಕಡೆಗೆ ನೀವು ಧ್ಯಾನ ಇರೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಚಪ್ಪಲಿ ಮೇಲೆ ಧ್ಯಾನ ಇಡೋದಕ್ಕಿಂತ ಚಪ್ಪಲಿ ಬಗಲಾಗಿರ್ಬೋದು. ಪುಣ್ಯಾದ್ರೊಳಗೆ ಹಿಂಗೆ ಮಾಡೋದು, ಪುಣ್ಯಾದ್ರೊಳಗೆ ಏನ್ ಮಾಡ್ತಾರೆ ಗೊತ್ತೇನು, ನಮ್ಮಂಗೆ ಚಪ್ಪಲಿ ಬಿಟ್ಟು ಅಲ್ಲಿ ಹೋಗಿ ಗಂಟೆ ಹೊಡೆದು ಹಿಂಗೆ ನೋಡ್ಕೊತ್ಕೊಳಂಗೆ, ಅದು ಕ್ಯಾರಿ ಬ್ಯಾಗ್ ತಗೊಂಡೋಗಿರ್ತಾರೆ ದೇವಸ್ಥಾನದ ಒಳಗೆ ಹೋಗೋ ಬಂದು ಅದನ್ನ ತಗೊಂಡು ಬ್ಯಾಗ್ನ ಹಾಕೊಂಡು ಬ್ಯಾಗ್ ಅಲ್ರಿ ಅಟ್ಲೀಸ್ಟ್ ದೇವಸ್ಥಾನದ ನಿಮ್ಮ ಯಾವ್ದೆಲ್ಲ ಒಂದು ಬ್ಯಾಗ್ ಇದ್ದೇ ಇರ್ತದೆ, ಶೋಲ್ಡರ್ ಬ್ಯಾಗ್ ಇರ್ತದೆ, ಕೈಯ ಬ್ಯಾಗ್ ಇರ್ತದೆ, ಅದನ್ನ ಯಾರು ಕಸ್ಕೊಂಡು ಹೋಗಂಗಿಲ್ಲ ಬ್ಯಾಗ್. ಹಂಗೆ ಧ್ಯಾನ ಕೂತ್ಕೊಂಡು ಮಂಡಿ ಮೇಲೆ ಧ್ಯಾನ ಮಾಡೋದಕ್ಕಿಂತ ಚೇರ್ ಮೇಲೆ ಕೂಡೋದು ಒಳ್ಳೆ. ವೆರಿ ಗುಡ್, ದರ್ಬೆ ಚಾಪೆ ಸಿಗ್ತಾವೆ, ಅದು ಬೆಸ್ಟ್. ಹೌದು, ತಾಕೋದು ಒಳ್ಳೇದು. ಅಲ್ಲೆಲ್ಲ ದಿಂಬಿಟ್ಕೊಳ್ರಿ ಏನಂದ್ರು. ಯಾಕೆಂದ್ರೆ ಅದನ್ನು ಹೇಳ್ತೇನೆ ನಿಮಗೆ, ಜಿಮ್ ಬಿಟ್ಕೋಬೇಕು ತಾಕಬೇಕು ಅಂತ ನಿಯಮ ಅದನ್ನೋ ಇಲ್ಲೋ ನಂಗೆ ಗೊತ್ತಿಲ್ಲ. ನೀವು ತುಂಡಾಡಿಸ್ತಾ ಇದ್ರೆ ಜೋ ಹಿಡಿತಾವ, ಮ್ಯಾಲೆ ತುಂಬಿಕಾಗುದಿಲ್ಲ, ಜೋರೆ ಹಿಡಿದು ಬಿಟ್ಟವ. ಆದ್ರಿಂದ ನೀವು ಇಲ್ಲಿ ಏನ್ ಕಷ್ಟ ಪಡ್ತಿಲ್ಲ ಅದೇ ಕಷ್ಟ ಆಗ್ಬಿಡ್ಬೇಕು. ಅದ್ರ ಬದಲು ಕೆಳಗಡೆ ಜಿಮ್ಬಾಗ್ಲಿ ಏನೊಂದು ಇಟ್ಬಿಟ್ಟು ಅದ್ರ ಮೇಲೆ ನಾವು ಕಾಲ ಇಡೋದ್ರಿಂದ ತಗೊಂಡಂಗ. ಓಕೆ, ಸೊ ಅಲ್ಲ ಮುಂದೆ ಶ್ಲೋಕ ನೋಡ್ಕೊಂಡ್ಬಿಡುತ್ತೆ. ಸೊ ಈ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಒಂದು ಏಕಾಂತ ವಾಸವನ್ನ ಅವನು ಗುರುತಿಸಿ ಏಕಾಂತ ವಾಸವನ್ನ ಸ್ವೀಕರಿಸಿ ಅಲ್ಲಿ ಏಕಾಂತ ವಾಸ ಅಂದ ಕೂಡ ಹಾಗಾದ್ರೆ ನಾವು ಮನೆ ಬಿಟ್ಟು ಹೋಗ್ತೀವಿ, ಮನೆ ಬಿಟ್ಟು ಹೋಗೋದು ಏಕಾಂತ ವಾಸ ಅಲ್ಲ, ಅದರಂತ ದುಃಖಾಂತ ತ್ರಿಕಾಂತ ವಾಸ ಬೇರೆ ಇಲ್ಲ. ಅಯ್ಯೋ ರಾಮ, ಸನ್ಯಾಸಿ ಸಂಸಾರ ಭಿಕ್ಷ ಬೇಡಿ ಬರ್ತಿದ್ನ, ಆಮೇಲೆ ಯಾಕೆ ಗುರುಗಳೇ ಮುಖ ಸ್ವಲ್ಪ ಸಪ್ಪೆ ಆಗಿದೆ, ಏನು ಏನಿಲ್ಲಮ್ಮ ಒಂದು ಇಲಿ ಭಾರಿ ತೊಂದರೆ ಮಾಡ್ತಾ ಇದೆ, ನನ್ನ ಕೋಪಿ ನಾನೇ ಎತ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ ಯಾಕ್ರಿ ಅಷ್ಟು ಚಿಂತೆ ಮಾಡ್ತೀರಿ, ನಮ್ಮ ಮನೆಯಲ್ಲಿ ಎರಡು ಮೂರು ಬೆಕ್ಕೆ ಒಂದು ಬೆಕ್ಕ ತಗೊಂಡು ಹೋಗ್ರಿ, ಅದು ಇಲಿಯನ್ನು ಭೇಟಿ ಆಗ್ತದೆ, ನಿಮ್ಗೇನು ಸಮಸ್ಯೆ ಇಲ್ಲ. ಮತ್ತು ಮುಖ ಸಪ್ಪೆ ಮಾಡ್ತು, ಏನಾಯ್ತು ಈ ಬೆಕ್ಕನ ಕೊಟ್ರಿ ಬೆಕ್ಕಿಗೆ ಹಾಲು ಏನಂತ, ಅದಕ್ಕೇನಿದೆ ದಿವಸ ಬಂದು ನೀವು ಭಿಕ್ಷೆಗೆ ಬಂದಾಗ ಒಂದು ಲೋಟ ಹಾಲು ಕೊಡ್ತೀನಿ ತಗೊಂಡು ಹಾಕ್ರಿ. ಆಮೇಲೆ ಹಾಲು ಸಿಕ್ತು ಮುಂದೆ ಎಷ್ಟಂತ ಬಂದು ಹೋಗೋದು ಮಾಡ್ಬೇಕು, ಅದಕ್ಕೆ ಒಂದು ಕೆಲಸ ಬಂದು ಬೆಕ್ಕನ್ನು ಕೊಟ್ಟೆ ಅಂದ್ರೆ ನಾನೇನಾದ್ರು ತಪ್ಪಿದ್ದೇನೋ ಅಂತ ಹೇಳಿದ್ರೆ. ಆಮೇಲೆ ಹಾಗಾದ ತಕ್ಷಣ ಗುರುಗಳೇ ಇದೆಲ್ಲ ಗಲಾಟೆ ಬೇಡ, ಒಂದು ಹಸುನೇ ಕೊಟ್ಬಿಡ್ತೀನಿ, ಒಂದು ಹಸು ನೀವು ನೋಡ್ಕೊಳ್ರಿ ಹಸು. ಆಮೇಲೆ ಹಸು ನೋಡ್ಕೊಳಕ್ಕೆ ಯಾರು ಬರ್ಬೇಕು, ಹಾಲು ಕರೀಲಿಕ್ಕೆ ಯಾರು ಬರ್ಬೇಕು, ಇಲ್ಲ ನಮ್ಮನೆ ಹುಡುಗ ಇರುತ್ತೆ ನಾವು ಬರ್ತಾನೆ ಅವನು ರಜೆ ಹಾಕ್ಬಿಟ್ಟ ಹೋಗ್ಬಿಟ್ಟ ಬಹಳ ಕಷ್ಟ ಆಗ್ಬಿಟ್ಟು, ಅದನ್ನು ಪರ್ಮನೆಂಟ್ ಆಗಿ ಒಂದು ಹುಡುಗಿನ ನಿಮ್ಗೆ ಕೊಟ್ಬಿಟ್ವಿ. ಸಬ್ ಕುಚ ಹೋಗಿ ಏಕಾಂತ ವಾಸ ಇವೆಲ್ಲ ನೀವು ಏನಂತ ತಿಳ್ಕೊಂಡಿರಿ, ಬಿಟ್ಟು ಬಂದ್ಬಿಟ್ರೆಲ್ಲ ಸರಿ ಹೋಗ್ತದೆ, ಬಿಟ್ಟು ಬಂದ್ರೆ ಏನೂ ಸರಿ ಹೋಗುವುದಿಲ್ಲ. ನಂದು ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಇತ್ತು ಪೂರ್ವಶ್ರಮ, ಅದ್ರ ಹೆಸರು ದತ್ತ ಕನ್ಸ್ಟ್ರಕ್ಷನ್ ಕಂಪನಿ, ನಾಲ್ಕಾರು ಜನ ಇಂಜಿನಿಯರ್ಸ್ ಅಂತ ಕೇಳೋ ಕೆಲಸ ಮಾಡ್ತಿದ್ದೆ. ಈ ಪಿ ಡಬ್ಲ್ಯೂ ಡಿ ಇದೆಯಲ್ಲ ಯಾರಿಗೆ ಬೇಕು ಯಾರು ಬೇಡ ಬಿಟ್ಟು ಬಿಟ್ಟು ಸಮಸ್ಯೆ ನಾ ಬಂದೇನೆ ಅಂತ ಹೋಗಿ ಆಶ್ರಮ ಸೇರ್ಕೊಂಡ್ಬಿಟ್ಟೆ. ಒಂದು ಆರು ತಿಂಗಳಾದ ಚಿನ್ನಬೇಕು, ನೀನು ಇಂಜಿನಿಯರ್ ಇದ್ದಂತೆ ಸುಮ್ಮನೆ ಇದ್ದೆ, ಅವರೆದ್ರೆ ಹೌದು ಅಂತ ಹೇಳೋದ್ರಲ್ಲಿ ಏನಾಗ್ತದೆ, ಅವ್ರಿಗೆ ಗೊತ್ತಿಲ್ಲದೆ ಇರೋದು ಯಾವುದು, ಹಂಬಲ್ ಆಗಿ ಸಿಂಪಲ್ ಆಗಿ ನಾನು ಸುಮ್ಮನೆ ಇದ್ದೆ. ಇದು 8 ಎಕರೆ ಭೂಮಿ ಇದೆ, ಇದಕ್ಕೆಲ್ಲ ಕಂಪೌಂಡ್ ಗೋಡೆ ಕಟ್ಟಬೇಕಾಗಿದೆ, ಅಲ್ಲಿ ಇಲ್ಲಿ ಯಾರು ಕೊಡೋಬೋದು, ತಾರಾ ಕಲ್ಚರಲ್ ಟ್ರಸ್ಟ್ನೊಳಗೆ ಹಣ ಇದೆ, ಅದು ಕಟ್ಟು ಆಯ್ತು. ಒಂದೆರಡ ಕ್ಲಾಸ್ಗೆ ನಾ ಹಿಂಗೆ ಬಂದು ಕೂಡ್ತಿದ್ದೆ, ಅವ ಸಿಮೆಂಟ್ ನಾವು ಬರ್ತಿದ್ದೆ, ಕಾಫಿ ರಸ್ಲಿಕ್ಕೆ ಹೋಗೋದು, ಇಟ್ಟಿಗೆ ರಸ್ಲಿಕ್ಕೆ ಹೋಗೋದು, ಸಿಮೆಂಟ್ ರಸ್ಲಿಕ್ಕೆ ಹೋಗೋದು, ಲೇಬರ್ಗೆ ಕೊಡೋದು. ಪೂರಾ 3 ವರ್ಷ ಉಪನಿಷತ್ತಿಲ್ಲ, ಹೇಳ್ರಿ ಬಿಟ್ಟು ಬಂದೆ, ತಗೊಂಡು ಬಂದೆ ಹೇಳ್ರಿ. ವ್ಯತ್ಯಾಸ ಏನು ಅಂದ್ರೆ, ಇದು ಗುರುಗಳ ಸೇವಾ ಅಂತ ಮಾಡ್ತೀವಿ, ಅಲ್ಲಿ ನಾನು ನಂದು ನಂದ ನನ್ನ ಮಗ್ಯ ನನ್ನ ಪ್ರಸಿದ್ಧಿ, ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂದ್ರೆ ಹೆಂಗಿರ್ಬೇಕು, ಇದೇನು ಯಾವ ಕಾಂಟ್ರಾಕ್ಟರ್ ಅಲ್ಲ, ಯಾವ ಇಂಜಿನಿಯರ್ ಅಲ್ಲ, ಹೇಳಲ್ಲ ಮಾಡಿ ಮುಗಿಸ್ ಅಲ್ಲಿಗಲ್ಲಿಗೆ. ಇವತ್ತಿನ ದಿವಸ ಮುಗಿತು. ಕರಚರಣ ಕೃತ ಕಾಯ ಶ್ರವಣ ನಯನ ಜಂಬ ಮಾನಸಂ ವಾಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಂ ಏತ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ. ಮುಗೀತು, ಇವತ್ತಿನ ದಿನ ಮುಗೀತು. ಭಗವಂತ ಕೊಟ್ಟಿದ್ದಿ, ನಿನ್ನ ಪಾದಕ್ಕೆ ಇಟ್ಟೇನೆ. ನಾಳೆ ನೀ ಕೊಟ್ರೆ ಸರಿ, ನೀ ಕೊಡದೆ ಹೋದ್ರೆ ಸರಿ. ಹೆಂಗೆ ಬರೋಂಗಿಲ್ಲ ನೋಡ್ರಿ, ಫಸ್ಟ್ ಕ್ಲಾಸ್ ಅನ್ನಿದ್ದೆ. ಒಂದು ದಿವಸ ನೀ ಈ ದಾರಿ ತಪ್ಪಿಲ್ಲ, ಇಷ್ಟ ಪರ್ಫೆಕ್ಟಾಗಿ ಇದ್ಬಿಟ್ಟೆ ನಾವು. ಹೀಗಾಗಿ ಏನು ಉಪನಿಷತ್ತು ಕಲಿದೆ ಹೋದ್ರೂ ಕೂಡ ಉಪನಿಷತ್ತು ಮಾತಾಡ್ತೇನೆ, ಏನು ಸಮಸ್ಯೆ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಅದು ಅವರ ಕೃಪೆ, ಅವರ ಅನುಗ್ರಹ. ಯಾಕೆ ಮಾತು ಹೇಳ್ತೇನೆ ಅಂದರೆ, ಬಿಟ್ಟು ಹೋಗೋದ್ರಿಂದ ನಾವು ಬಿಟ್ಟಿರೋದಿಲ್ಲ, ತಿಳಿಬೇಕು. ಇಡೀ ಪ್ರಪಂಚದೊಳಗೆ ಬಿಡೋದು ಏನಿಲ್ಲ, ತಗೊಳ್ಳೋದು ಏನಿಲ್ಲ. ನಾನು ನಿಮ್ಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ಪ್ರತಿಬಿಂಬ ಬಿಡ್ತಿರೋ ಪ್ರತಿಬಿಂಬ ತಗೊಳ್ತಿರೋ ಎರಡೂ ಇಲ್ಲ ಅಂದ್ವಿ ಅಂದರೆ, ಈ ಪ್ರಪಂಚದ ಸಮಸ್ತ ವ್ಯವಹಾರಗಳು ಕೂಡ ಪ್ರತಿಬಿಂಬ ವ್ಯವಹಾರಗಳಿರ್ತವೆ. ಕನಸಿನ ಅನುಭವ ಜಾಗೃತ ತಗೊಂಡು ಬರ್ತಿರೋ ಏನು ಬಿಟ್ಟು ಬರ್ತೀರಿ? ಸಾರಿ, ನೀವು ಬಿಟ್ಟು ಬರೋಂಗಿಲ್ಲ. ಅದಲ್ಲದೆ ಬಿಟ್ಟು ಬಂದಿದ್ರಿ ಅಂದ್ರೆ, ಇವತ್ತು ರಾತ್ರಿ ಪುನಃ ತಗೋಬಹುದು ಕನಸ್ತಾಗ. ನಿನ್ನೆ ಅಲ್ಲಿಗೆ ನಿಂತಿತ್ತು, ಈಗ ಅಲ್ಲಿ ಬಿಡೋದು. ಸಾಲ್ ಪ್ರತಿಬಿಂಬ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ ಪಶ್ಯನ್ ಆತ್ಮನಿ ಬಾಯಯ ಬಹಿರ್ಮು ಭೂತಂ ಯಥಾಭಿಪ್ರಾಯ. ಉತ್ತು ಹೊರಗೆ ಹುಟ್ಕೊಂಡಂತೆ, ಈಗ ಹುಟ್ಕೊಂಡಂತೆ ಕಾಣಿಸ್ತದಷ್ಟೇ, ಹೊರಗೆ ಯಾವುದು ಹುಟ್ಕೊಂಡು ಇಲ್ಲಿ ಇಲ್ಲ. ಅದಕ್ಕೆ ಕರ್ಣ ಒತ್ತಾಗಿ ಮಾಡಿ ಹೇಳ್ತಿದ್ದ, ಇದೆ ಅಂತಾರೆ, ಇಲ್ಲ ಅಂತಾರೆ, ಸೃಷ್ಟಿ ಆಗಿದೆ ಅಂತಾರೆ, ಸೃಷ್ಟಿ ಆಗಿಲ್ಲ ಅಂತಾರೆ, ಆಕಾಶ ಅಂತಾರೆ, ವಾಯು ಅಂತಾರೆ. ಅಂತೂ ನನಗೆಲ್ಲ ಪ್ರಶ್ನೆಗಳಿಗೂ ಪರಿಹಾರ ಸಿಕ್ತಿತ್ತು. ಏಕಾಂತ ಅಲ್ಲಿ ಏನ್ ಮಾಡ್ಬೇಕು, ದೀರ್ಘಂ ಪ್ರಣವಂ ಉಚ್ಚಾರ್ಯ. ಇವ್ರು ಕೂತ್ಕೊಂಡ್ರು ದೀರ್ಘ ಪ್ರಣವ ನಾನು ಮುಗಿಸ್ಬಿಡ್ತೇನೆ ಅಂದ್ರೆ ಅವನು ಶುರು ಮಾಡಿರ್ತಾನೆ. ಈ ಅ ಇದೆಯಲ್ಲ, ಬೀಜಕ್ಕೆ ನಾಯಿ ಕೂಡ ಮಾಡ್ತಾವ. ಎಂತ ಯೋಗ ಎಕ್ಸ್ಪರ್ಟ್ ನೋಡ್ರಿ, ಎರಡು ಕಾಲ ಮುಂದೆ ಮಾಡಿ, ಎರಡು ಕಾಲ ಹಿಂದೆ ಮಾಡಿ, ಅವು ಯಾಕೋ ಇತ್ತೀಚಿನ ಕೇಳಿಸ್ತಾ ಇಲ್ಲ. ಇಲ್ಲಿ ಪಕ್ಕದೊಂದು ಆಶ್ರಮ ಇದೆ, ಎಕ್ಸಾಕ್ಟ್ಲಿ ಆರತಿ ಟೈಮ್ಗೆ, ಗಂಟೆ ಹೊಡೆ ಟೈಮ್ಗೆ ಒಂದು 2-3 ನಾಯಿಗಳು ಬಂದ್ಬಿಟ್ಟು ಏನಂತಿರ್ಲಿಕ್ಕೆ ದೀರ್ಘ ಮುಚ್ಚಲ್ಲ, ದೀರ್ಘಕಾಲದವರೆಗೆ, ದೀರ್ಘಕಾಲದವರೆಗೆ ಓಂ ಓಂ ಹ್ಯಾವ್ ದಿ ಟೋಟಲ್ ಕಾನ್ಫಿಡೆನ್ಸ್. ಈಗ ನನ್ನ ಗಮನ ಆ ಕಡೆಗೆ ಈ ಕಡೆಗೆ ಯಾವ ಶಬ್ದಗಳ ಕಡೆಗೂ ಹೋಗ್ತಾ ಇಲ್ಲ. ಶಬ್ದ ಇದ್ರೂ ನನಗಿದು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ಅಷ್ಟು ಕಾಲದವರೆಗೂ ಓಂಕಾರವನ್ನು ಇರ್ತಾರೆ. ಆ ನಂತರ ಮಂತ್ರ ಜಪ, ಆ ಜಪದಲ್ಲಿ ಕೂಡ ಉಚ್ಚ ಜಪ ಮತ್ತೆ ಮಂದ ಜಪ, ಅಲ್ಲಿ ಕೂಡ ಇದೇ ಕಂಟೆನ್ಷನ್, ಉದ್ದೇಶ ಇಷ್ಟೇ ಇರ್ತದೆ. ಆಮೇಲೆ ಚಿತ್ತ ಜನ ಜಪ ಪ್ರಕಾರವಾಗಿ ನೀನು ಉಚ್ಚಾರವನ್ನ ಮಾಡು, ಆವಾಗ ನಿನಗೆ ಈ ಮನೋರಾಜ್ಯವನ್ನ ವಿಜೇತೆ ಗೆದ್ದುಕೊಳ್ಳಿಕ್ಕೆ ಸಾಧ್ಯ ಇದೆ. ನನ್ನ ಇವತ್ತಿನ ಪ್ರೋಗ್ರಾಮ್ ಹೇಗಿದೆ ಅಂತಂದ್ರೆ, ಇನ್ನೂ 5 ನಿಮಿಷ ಮಾತಾಡ್ತೀನಿ, ಒಂದು ಶ್ಲೋಕ ಮುಗಿಸ್ಬಿಟ್ಟು ನಿಮಗೆ ನಾನು ಬಿಡ್ತೀನಿ. ನೀವು ಪ್ರೋಗ್ರಾಮ್ಗೆ ಬರ್ತೀರಿ, ಮುಕ್ತಾಯ ಸಮಾರಂಭಕ್ಕೆ ಬರ್ತೀರಿ, ಅವಾಗ ಉಳಿದ 4 ಶ್ಲೋಕ ಓದಿರ್ತವೆ, ಅವುಗಳನ್ನ ಪೂರೈಸಿಬಿಟ್ಟು ಮತ್ತೆ ಅವ್ರ ಸಮಾರಂಭಕ್ಕೆ ಅವಕಾಶ ಕೊಡ್ತೀನಿ. ನೀವೆಲ್ಲ ಅಲ್ಲಿ ಇಲ್ಲಿ ಓದಿ ಏನೇನೋ ಮಾಡಿ ಪೂರ್ವಗ್ರಹ ಆಗಿರ್ತೀರಿ. ಹುಡುಗ ಜಸ್ಟ್ ಹ್ಯಾಸ್ ಕಮ್ ಅಂಡ್ ಎಟ್ ಹ್ಯಾಸ್ ಟೇಕನ್ ಸೋ ಮಚ್ ಇಂಟ್ರೆಸ್ಟ್ ಅಂತಂದ್ರೆ, ಸಮ್ ಪ್ರಾರಂಭ ಹ್ಯಾಸ್ ವರ್ಕ್ ಆನ್ ಯು, ವೆರಿ ಬೆನಿಫಿಷಿಯಲ್. ನೀವು ಪ್ರಣಾಮ ಏನಪ್ಪ ಎಂತ ಸಂದರ್ಭ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನೀವೆಲ್ಲ ಓದ್ಬಿಟ್ಟು ನೋಡಿದ್ರೆ ಜಿತೆ ತಸ್ಮಿನ್ ವೃತ್ತಿ ಶೂನ್ಯಂ ಮನಸ್ತಿಷ್ಠತಿ ಮೂಕವದ ಏತತ್ಪದಂ ವಸಿಷ್ಠೇನ ರಾಮಾಯ ಬಹುದೇರಿತಂ ದೃಶ್ಯಂ ನಾಸ್ತೀತಿ ಬೋಧೇನ ಮನಸೋ ದೃಶ್ಯಮಾರ್ಜನಂ ಸಂಪನ್ನಂ ಚೇತದುತ್ಪನ್ನಾ ನಿರ್ವಾಣ ನಿರ್ವೃತಿ. ಈ ಪ್ರಕಾರವಾಗಿ ಮನೋ ವಿಜಯ, ಮನಸ್ಸನ್ನ ಜಯಿಸಿದ ಮೇಲೆ, ಮನಸ್ಸನ್ನು ಜಯಿಸೋದು ಅಂದ್ರೆ ವಿಷಯಗಳಲ್ಲಿ ಚಿಂತನೆಯನ್ನು ಮಾಡದೇ ಇರೋದು. ವಿಷಯಗಳಲ್ಲಿ ಚಿಂತನೆ ಮಾಡೋದು ಅಂದ್ರೆ ಧ್ಯಾಯತೆ ವಿಷಯ ಅನುಪಂಸ ತೇಷು ಸಂಗಹ ಉಪಜಾಯತೆ. ಇದು ಈಗ ಒಂದು ಸಾಧಿಸಲಿಕ್ಕೆ ಒಂದು ಅವಕಾಶ ನಮ್ಗೆ ಸಿಕ್ತು. ಏನದು ಅವಕಾಶ? ಸವಿಕಲ್ಪ ನಿರ್ವಿಕಲ್ಪ ಮೆಡಿಟೇಷನ್ ಧ್ಯಾನ ವಾಟ್ ಎವರ್ ಇಟ್ ಈಸ್, ಇದರ ಗರ್ಭದಲ್ಲಿ ಇವೆಲ್ಲ ಬರ್ತಾರೆ. ವೈದಿಕ ಮಾರ್ಗದರ್ಶನ, ವೈದಿಕ ಮಾರ್ಗದರ್ಶಿತ ಧ್ಯಾನ ಅಂದ್ರೆ ಇಷ್ಟೇ ಇರ್ತದ್ದು. ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಹೇಗೆ ಮಜಾ ನೋಡ್ರಿ, ವಿಕಲ್ಪದಿಂದ ಸವಿಕಲ್ಪಕ್ಕೆ ಹೋಗೋದು, ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಹೋಗೋದು, ನಿರ್ವಿಕಲ್ಪದಿಂದ ಶಾಂತ ಸ್ಥಿತಿ ಇರುವುದು, ಶಾಂತ ಸ್ಥಿತಿ ಶಾಂತನೇ ನಾನು ಅನ್ನೋದನ್ನ ತಿಳಿಸ್ತದೆ. ಆ ಗುರುತಿಸುವಿಕೆ ಎಷ್ಟು ಸ್ಪಷ್ಟ ಇರಬೇಕು ಅಂದ್ರೆ ಅದು ಮತ್ತೆ ಪ್ರಶ್ನೆಯಾಗಿ ಉಳಿಬಾರ್ದು, ಮತ್ತೆ ಸಂದೇಹ ಸಂಶಯ ಉಳಿಬಾರ್ದು. ಉಳಿತು ಪುನಃ ಅಧ್ಯಯನ ಮಾಡು ಮತ್ತೆ ಗುರುಗಳ ಹತ್ರ. ಸೊ ಈ ಪ್ರಕಾರ ವೃತ್ತಿ ಶೂನ್ಯಂ ಜಿತೇ ಮನಃ ತಿಷ್ಠತಿ ಮೂಕವತ. ನೋಡಿದ್ರೆಲ್ಲ ನೀವು ಯಾವಾಗ ಆ ಅಂತಃಕರಣದಲ್ಲಿ ವೃತ್ತಿಗಳು ಇಲ್ಲ, ಏನು ವೃತ್ತಿ ಇಲ್ಲ, ನಾನು ಕೊಟ್ಟಂತಹ ಆ ವೈಬ್ರೇಷನ್ ಇಲ್ಲ, ಅವಾಗ ಮನಸ್ಸು ಹೇಗಾಗಿರ್ತದೆ? ಮೂಕವತ ಶಾಂತ ಮೌನ ಮೌನ ಆಗಿರ್ತದೆ. ಈಗ ಮೌನ ಆದಮೇಲೆ ಮುಂದೇನು ಒಂದೇ ಒಂದು ಶಬ್ದ ತತ್ ತ್ವಂ ಅಸಿ, ಅದು ನೀನೇ ಆಗಿದ್ದೀರ, ಅದು ನಿನ್ನ ಅನುಭವ ಅಲ್ಲ, ಅದು ಇವತ್ತದ ಮುಂದಿನ ವೃತ್ತಿ ಬರ್ತದ. ಆಗ ನೀನು ಇಲ್ವೇ ಇಲ್ವೋ? ತತ್ ತ್ವಂ ಅಶಾಂತವು ನೀನೇ ಆಗಿದ್ದೀಯ, ಆನಂದವು ನೀನೇ ಆಗಿದ್ದೀಯ, ಆ ಇರುವಿಕೆಯು ನಿನ್ನ ಇರುವಿಕೆ, ಅದು ಏತತ್ ಪದಂ ವಸಿಷ್ಠೇನ ರಾಮಾಯ ಬಹುದೇರಿತಂ. ವಾಸಿಷ್ಠ ಅಲ್ಲ, ಬುಕ್ ಅದು ಯಾವುದು? ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ರಾಮನಿಗೆ ಈ ಮಾತನ್ನ ತಿಳಿಸಿದ್ದಾರೆ. ಆಮೇಲೆ ಮುಂದುವರೆಸಿದರೆ ಏನು, ಆಫ್ಟರ್ ಆಲ್ ಒಂದು ಸೆಕೆಂಡ್ ವಿಚಾರ ಮಾಡೋಣಂತೆ. ಏನು ಜಗತ್ತು? ನಾಮರೂಪ ಹೌದಾ? ನಾಮರೂಪದ ಜಗತ್ತು. ಹಾಗಾದ್ರೆ ಈ ನಾಮರೂಪದ ಜಗತ್ತು, ಆ ಜಗತ್ತಿಗೆ ನಾಮರೂಪ ಇದೆಯೋ ಅಥವಾ ನಾಮರೂಪವನ್ನು ನಾವು ಕೊಟ್ಟಿದ್ದೇವೋ? ಇದು ಸ್ಪಷ್ಟ ಆಗಬೇಕು, ನ್ಯಾಚುರಲ್ ಆಗಬೇಕು, ಸಹಜ ಆಗಬೇಕು. ನಾಮರೂಪಾತ್ಮಕವಾದ ಈ ಜಗತ್ತು ಇದೇನಾಗ್ಬೋದಂದ್ರೆ, ನಾಮರೂಪಗಳೇ ಇಲ್ಲ, ಜಗತ್ತೇ ಇಲ್ಲ ಅಂತ ಸಿದ್ಧ. ನಾಮರೂಪಾತ್ಮಕವಾದ ಜಗತ್ತು ನಾಮರೂಪ ಏನು ಬರ್ತಾರೆ? ಇವನ ಹೆಸರು ರಾಧಾಕೃಷ್ಣ, ಅವನ ಹೆಸರು ರಾಧಾಕೃಷ್ಣನ, ಅವನ ಫ್ರೆಂಡ್ ರಾಧಾ ಅಂತ ಕೂಗ್ತಾರೆ. ಇನ್ನೊಬ್ರು ಕೂಗ್ತಾರೆ ಕೃಷ್ಣ ಅಂತ ಕೂಗ್ತಾರೆ. ಮತ್ತೊಬ್ರು ಕೂಗ್ತಾರೆ ಕಿಟ್ಟಿ ಅಂತ ಕೂಗ್ತಾರೆ. ಕಿಟ್ಟಿ ಅಂತ ಕೂಗಿದಾಗ ಯಾರು ಬರ್ತಾರ? ಕೃಷ್ಣ ಅಂತ ಕೂಗಿದಾಗ ಯಾರು ಬರ್ತಾರೆ? ಅವನೇ ಬರ್ತಾರೆ. ಹಾಗೆ ಈ ಹೆಸರು ಇರೋದು, ಯಾವ ಹೆಸರು ಸತ್ಯ ಹೇಳಿ? ಎಲ್ಲರೂ ಸತ್ಯ ಹೇಳ್ತಾವ, ಯಾವುದೇ ಸತ್ಯ ಅಲ್ಲ, ಆರೋಪಿತ. ಮದುವೆ ಮಾಡ್ಕೊಂಡ್ಮೇಲೆ ಹೆಂಡ್ತಿ ಬರ್ತಾಳೆ, ಆಕೆ ರಾಧಾನ ಇಲ್ಲ ಕೃಷ್ಣನ ಇಲ್ಲ ರೀ. ಈಗ ರೀ ಅಂದ್ರೆ ಯಾರು ಅಂತಾರೆ? ಅವನೇ ಮಾತ್ರ ಅವನಿಗಾಗಿ ಅದು ರೀ ಇದ್ದದ್ದು. ನೀವು ಹೆಸರುಗಳನ್ನ ಬದಲಿಸ್ತೀರಿ ಯಾಕೆ ಅಂತಂದ್ರೆ, ಯಾವ ಹೆಸರು ಸ್ಥಿರ ಅಲ್ಲ, ಯು ಕ್ಯಾನ್ ವಿತ್ಡ್ರಾ ದಿ ನಾಮ. ಸೇಮ್ ವೇ ಯು ಕ್ಯಾನ್ ವಿತ್ಡ್ರಾ ದಿ ರೂಪ ಆಲ್ಸೋ ಫಾರ್ಮ್. ಏನ್ ಫಾರ್ಮ್ ಡೆಫಿನೇಷನ್? ಲೆಂತ್, ಬ್ರೆತ್, ಥಿಕ್ನೆಸ್, ವಿಡ್ತ್ ಎಲ್ಲ ಸೇರಿದ ಫಾರ್ಮ್ ಅಂತ ಹೇಳ್ತಾರೆ. ಅದಕ್ಕೆ ನೀವೇನಂತೀರಿ? ಸರ್ಕಲ್ ಅಂತೀರಿ, ಟ್ರಿಯಾಂಗಲ್ ಅಂತೀರಿ, ಪೆಂಟಗಾನ್ ಅಂತೀರಿ, ಸ್ಟ್ರೇಟ್ ಲೈನ್ ಅಂತೀರಿ, ಓವಲ್ ಅಂತೀರಿ, ಇವೆಲ್ಲ ಫಾರ್ಮ್. ನಾ ಹೇಳಿದೆ ಕೈ ಉದ್ದ ಇದೆಯೋ ಬೆರಳು ಉದ್ದ ಇದೆಯೋ ಅಂತ. ನೀವೇನ್ ಮಾಡಿದ್ರಿ ಈಗ? ಕೈ ಉದ್ದ ಇದೆಯೋ ಪಿಲ್ಲರ್ ಉದ್ದ ಇದೆಯೋ ಅಂತ. ಹಂಗ್ರೆ ಕೈ ಉದ್ದ ಇದೆಯೋ ಗಿಡ್ಡ ಇದೆಯೋ ಹೆಂಗಿದೆಯೋ? ಹಂಗ್ರೆ ಫಾರ್ಮ್ ಕೊಟ್ಟವ್ರು ಯಾರು? ಇಲ್ಲಿಂದ ಹೋಗ್ತದೆ. ನೇಮ್ಸ್ ಅಂಡ್ ಫಾರ್ಮ್ಸ್ ಆರ್ ಎಕ್ಸ್ಟೆಂಡೆಡ್ ಬೈ ದಿ ಮೈಂಡ್. ಹಾಗೆ ಇಫ್ ಇಟ್ ಇಸ್ ಎಕ್ಸ್ಟೆಂಡೆಡ್ ಬೈ ದಿ ಮೈಂಡ್, ದೆನ್ ವೈ ಡೋಂಟ್ ಯು ವಿತ್ಡ್ರಾ? ಈಗ ವಿತ್ಡ್ರಾ ಮಾಡಿಬಿಡ್ರಿ, ನಾಮರೂಪ ಇದ್ರೆ ವಾಪಸ್ ತಗೊಂಡ್ಬಿಡ್ರಿ. ನೀವೇನು ಕೊಟ್ಟಿದ್ರು ವಾಪಸ್ ತಗೊಂಡ್ಬಿಡ್ರಿ. ಒಂದು ದೃಷ್ಟಿಯಲ್ಲಿ ಆ ಮಣ್ಣು ಕೂಡ ಒಂದು ನಾಮವೇ ತಾನೆ, ವಾಪಸ್ ತಗೊಂಡ್ಬಿಡ್ರಿ. ಏನು ಇಲ್ಲ ಅಂತ ಮಾತ್ರ ಹೇಳಲಿಕ್ಕಾಗೋದಿಲ್ಲ ಸರ್. ಅಸ್ತಿ ಇದೆ ಏನು ಅನ್ನೋದಿಲ್ಲ ಈಗ. ಏನಿದೆ? ಇದೆ ಅನ್ನೋದು ಅಸ್ತಿ ಸತ್. ನನ್ನ ಎಚ್ಚರದಲ್ಲಿದೆ ಚಿತ್, ನನ್ನ ಅನಂತತೆಯಲ್ಲಿದೆ ಆನಂದ. ಸತ್ತ ಚಿತ್ತ ಆನಂದ. ನಾಮರೂಪ ಹೋಯ್ತು, ಏನು ಉಳಿತು? ನಾಮರೂಪ ಬಂದಿದ್ದೇ ಇಲ್ಲ, ಅದು ಹೋಗೋ ಅವಶ್ಯಕತೆ ಇಲ್ಲ. ಈಗ ಹೇಳು, ಜಗತ್ತು ತಾನಾಗೆ ಶೂನ್ಯ ಆಯ್ತ ಇಲ್ಲ? ಶೂನ್ಯ ಮಾಡದೇನೆ ತಾನೇ ಆಯ್ತ ಇಲ್ಲ? ದೃಶ್ಯಂ ನಾಸ್ತಿ ಇತಿ ಬೋಧೇನ ಇದೆಯಾಗಿದೆ ವೃತ್ತಿ ಸ್ವ ಮನಃ ತಿಷ್ಟತಿ ಮೂಕವತ್. ಅದಾಯ್ತು, ದೃಶ್ಯಂ ನಾಸ್ತಿ ಇತಿ ಬೋಧೇನ ಮನಸ್ಸೋ ದೃಶ್ಯಂ ಆರ್ಜನಂ ಸಂಪನ್ನಂ ಚೇತ ತದುತ್ಪನ್ನ ಫಲ ನಿರ್ಮಾಣ ನಿವೃತ್ತಿ. ಹೌದಾ? ನಾಮರೂಪಾತ್ಮಕವಾದ ಈ ಜಗತ್ತು ಏನು ನಮಗೆ ಲಭ್ಯ ಇದೆಯೋ, ಆ ಈಗ ನಾನು ಹೇಳಿಕೊಟ್ಟ ಈ ಚಿಂತನಾ ಕ್ರಮದಲ್ಲಿ ನಾನು ಒಂದು ವೇಳೆ ಆ ದೃಶ್ಯ ಪ್ರಪಂಚವನ್ನ ಇಲ್ಲವೆಂದು ನಾನು ಗುರುತಿಸಿಬಿಟ್ಟೆ ಅಂತಂದ್ರೆ ಇಲ್ಲ ಮಾಡೋದಿಲ್ಲ. ಇಲ್ಲ ಮಾಡಲಿಲ್ಲ ನೀವು ಈ ಘಟವನ್ನ ಇಲ್ಲ ಅಂತ ಮಾಡಲಿಲ್ಲ, ಇದು ಇಲ್ಲೇ ಇಲ್ಲ ಅಂತ ಗುರುತಿಸಿದೆ. ವ್ಯತ್ಯಾಸದ ನೋಡಿ ಹೇಳಿಕೆ, ಇಲ್ಲೇ ಇಲ್ಲ ಅಂತ ಮಾಡೋದು ಅಲ್ಲ, ಮತ್ತೇನು ಇಲ್ಲ ಅಂತ ಗುರುತಿಸೋದು. ಹೋಗಿ ಕಲ್ಲಿಯಲ್ಲಿ ನಿಂತ್ಕೊಂಡು ನಾವು ಪೌಡರ್ ಹಚ್ಕೋತೀವಿ, ಅದು ಇಲ್ಲ ಅಂತ ಗುರುತಿಸ್ತಾರೋ ಇಲ್ಲ ಅಂತ ಮಾಡ್ತಿರೋ, ಗುರುತಿಸ್ತಿರೋ ಇಲ್ಲ ಗುರುತಿಸ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇಲ್ಲ ಸ್ವಲ್ಪ ಹಚ್ಕೊಳ್ಳೋದು ಅದಕ್ಕೊಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಡಬಲ್ ಡಬಲ್ ಅವಾಗ ಸುಮ್ಮನೆ ಆಗುದಿಲ್ಲ. ಅದಂತದ ಐ ಡೋಂಟ್ ಲೈಕ್ ಪಾಂಡ್ಸ್ ಅಂತ ಅದಂತದ ನೋಡಿ. ವಿಚಾರವಂತರಾಗಿ ನಾವು ಬಾಳ್ತೀವಿ, ವಿಚಾರವಂತರಾಗಿ ಬಾಳೋದು ನಮಗೆ ಗೊತ್ತದ, ಆದ್ರೆ ಎಲ್ಲಿ ಬಾಳ್ಬೇಕು ಅಲ್ಲಿ ಬಾಳೋದಿಲ್ಲ. ವಿಚಾರವಂತರಾಗಿ ಬಾಳೋಣ. ಈ ಪ್ರಪಂಚದ ಕ್ಷಣಿಕತೆ, ಅನಿತ್ಯತೆ, ಈ ಪ್ರಪಂಚದ ಏನು ಮಾಯೆಯ ಈ ವ್ಯಾಪಕವಾಗಿ ಜಾಲ ಆಗಿದೆ, ಅದನ್ನು ನಾವು ಕಳ್ಕೊಂಬೋಣ ಅನ್ನುವಂಥ ರೀತಿಯಲ್ಲಿ ಈಗ ನಾವು ಪುನಃ ಮತ್ತೆ ಬಂದು ಇನ್ನೊಂದು 4 ಶ್ಲೋಕ ಉಳಿದಿದೆ, ಅದನ್ನು ಮುಗಿಸ್ಬಿಡ್ತೀವಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾಃ ಪೂರ್ಣಮುದಚ್ಯತೇ.